ಕೇಳಿದರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಹೊಸ ವರ್ಷದ ಧಮಾಕಾ ಆಫರ್ ಟಾಪ್ಕೋ ಜಮ್ಜಮ್ನಲ್ಲಿ ರೂಬಿ ಎಮರಾಲ್ಡ್ ಸ್ಟೋನ್ ಆಭರಣಗಳ ಮೇಲೆ 25% ಡಿಸ್ಕೌಂಟ್, ಪ್ರತಿ ಖರೀದಿಗೂ ಖಚಿತ ಉಡುಗೊರೆ. ಟಾಪ್ಕೋ ಜಮ್ಜಮ್, ಬಿಎಂ ರೋಡ್, ವಿಶಾಲ್ ನಗರ ಮತ್ತು ಪ್ರಿಯಾಪಟ್ಟಣ. ಕೇಳಿದರೆ ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ರೈತ ಮಕ್ಕಳಿಗೆ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿಯ ಕುರಿತು ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಸಭಾನ ಎಂ ಶೇಖ್ ಅವರೊಡನೆ ಸಂದರ್ಶನ ಕೇಳಿವಿರಿ. ಕೇಳಿದರೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ರೈತರ ರೈತ ಮಕ್ಕಳ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತವೆ. ಇವತ್ತು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡುತ್ತಿರುವ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆ ಕುರಿತಂತೆ ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬಾನ ಎಂ ಶೇಖ್ ಅವರು ಮಾತನಾಡುತ್ತಿದ್ದಾರೆ. ಹಾಗೆ ಕೃಷಿ ಇಲಾಖೆಯ ಪ್ರಮುಖವಾದ ಯೋಜನೆಗಳ ಬಗ್ಗೆನೂ ವಿಚಾರಗಳನ್ನು ಉಲ್ಲೇಖ ಮಾಡುತ್ತಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ರೈತರ ಮಕ್ಕಳಿಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ರೈತರ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿರುವ ಈ ಒಂದು ಯೋಜನೆ, ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆ ಏನಿದು, ಯಾರ್ಯಾರು ಇದರ ಪ್ರಯೋಜನವನ್ನು ಮಾಡಿಕೊಳ್ಬೇಕು, ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು, ಎಷ್ಟು ಶಿಷ್ಯವೇತನ ಸಿಗುತ್ತೆ ಇತ್ಯಾದಿ ಸಂಗತಿಗಳನ್ನು ಪ್ರಸ್ತಾಪ ಮಾಡಿ, ಮತ್ತು ಇಲಾಖೆಯ ಇತರೆ ಯೋಜನೆಗಳು ಏನೇನು ಚಾಲ್ತಿಯಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನು ಮಂಡಿಸಿ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಮುಖ್ಯವಾದ ಯೋಜನೆ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಇಲ್ಲಿ ರೈತರ ಮಕ್ಕಳಿಗೆ ಹೆಚ್ಚಿನ ಮತ್ತು ಉನ್ನತ ಶಿಕ್ಷಣಕ್ಕೋಸ್ಕರ ಈ ಒಂದು ಹೊಸ ಶಿಷ್ಯವೇತನ ಅಂದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದು 2021-22 ಆರ್ಥಿಕ ವರ್ಷದಲ್ಲಿ ಕಾರ್ಯಾಚರಣೆಗೆ ಬಂದಿದೆ. ಇದರ ಮೇನ್ ಉದ್ದೇಶ ಅಂದರೆ ಇಲ್ಲಿ SSLC ಅಥವಾ 10ನೇ ತರಗತಿ ಪೂರ್ಣಗೊಳಿಸಿದ ನಂತರ ಉನ್ನತ ಶಿಕ್ಷಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಕೋರ್ಸ್ ಇರಬಹುದು ಅಥವಾ BA LLB ಇರಬಹುದು, PUC ಇರಬಹುದು ಅಥವಾ MBBS ಇರಬಹುದು, BTEC ಇರಬಹುದು, ಯಾವುದೇ ಕೋರ್ಸ್ ಮಾಡ್ತಾ ಇದ್ರು, ಯಾವುದೇ ಡಿಗ್ರಿ ಇರಬಹುದು, ಪೋಸ್ಟ್ ಗ್ರಾಜುಯೇಷನ್ ಇರಬಹುದು, ಯಾವ್ದು ಮಾಡಿದ್ರು ಅವರಿಗೆ ತಕ್ಕ ಹಾಗೆ ಸ್ಕಾಲರ್ಶಿಪ್ ಅಥವಾ ಶಿಷ್ಯವೇತನ ಇದರಲ್ಲಿ ಲಭ್ಯ ಇದೆ. ಇದರಲ್ಲಿ ಮೇನ್ ಉದ್ದೇಶ ಅಂದ್ರೆ ಈಗ ತಾವು ನೋಡಿದಿರಿ ಮಕ್ಕಳಿಗೆ ಸುಮಾರಷ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬೇರೆ ಬೇರೆ ಸ್ಕಾಲರ್ಶಿಪ್ಗಳು ಇರ್ತವೆ. ಕೆಲವೊಂದು ಕಾಸ್ಟ್ ಬೇಸಿಸ್ ಮೇಲೆ ಇರುತ್ತೆ ಅಥವಾ ಕೆಲವರಿಗೆ ಇನ್ಕಮ್ ಬೇಸಿಸ್ ಮೇಲೆ, ಆದ್ರೆ ಇಲ್ಲಿ ರೈತರ ಮಕ್ಕಳು ಆಗುವುದು ಒಂದೇ ಎಲಿಜಿಬಿಲಿಟಿ. ಇಲ್ಲಿ ಇನ್ನೊಂದೇನಂದ್ರೆ ಇವ್ರು ಬೇರೆ ಯಾವ್ದಾದ್ರು ಈಗ OBC ತಗೊಂಡಿದ್ದಾಗ ಅವರಿಗೆ OBC ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಅಥವಾ ಬೇರೆ ಯಾವುದೋ ಇಲಾಖೆಯಿಂದ ಅವರಿಗೆ ಆಲ್ರೆಡಿ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದಾರಂದ್ರೆ ಇಲ್ಲಿ ಅವರು ಮತ್ತೆ ಅರ್ಹತೆ ಬರಲ್ಲ. ಇಲ್ಲಿ ಇನ್ನೊಂದಂದ್ರೆ ಯಾವ್ದು ನಾವು ಕಾಸ್ಟ್ ಕ್ರೀಡೆಯನ್ನು ನೋಡ್ತಾ ಇಲ್ಲ, ಕಾಸ್ಟ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಇಲ್ಲಿ ಯಾವ್ದು ಇನ್ಕಮ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ರೈತರು ಮಕ್ಕಳು ಅಂತ ಪ್ರೂಫ್ ಮಾಡ್ಲಿಕ್ಕೆ ಏನಿರಬೇಕಂದ್ರೆ ಫ್ರೂಟ್ಸ್ ಐಡಿ ಅಂತಿದೆ. ಇದು ಎಲ್ಲಾದ್ರೂ ಹತ್ತಿರ ಇರುವ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಫಿಶರೀಸ್ ಇರಬಹುದು ಅಥವಾ ವೆಟರ್ನರಿ ಇರಬಹುದು, ಎಲ್ಲಾದ್ರೂ ಹೋಗಿ ಸಾಮಾನ್ಯವಾಗಿ ರೈತರು ನೋಂದಣಿ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸಬ್ಸಿಡಿ ಆಗಲಿ ಯಾವ್ದಾದ್ರು ಪ್ರಯೋಜನ ಪಡ್ಕೊಳ್ಬೇಕಂದ್ರೆ ರೈತರು ಇದನ್ನ ಆಲ್ರೆಡಿ ನೋಂದಣಿ ಮಾಡ್ಕೊಂಡ್ಬಿಟ್ಟು ಸವಲತ್ತನ್ನ ಪಡಬೇಕಾಗುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ ನೋಡಿದಾಗ ಸುಮಾರಷ್ಟು 68,000 ರೈತರಿದ್ದಾರೆ. ಅದರ ಪೈಕಿ ಈಗಾಗಲೇ 42,000 ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವ್ರದೇ ಆದ ಫ್ರೂಟ್ಸ್ ಐಡಿ, ಒಂದು ಯುನೀಕ್ ಐಡಿ ನಂಬರ್ ಇದೆ ಅವರಿಗೆ. ಆಧಾರ್ ಸಂಖ್ಯೆ ತರ, ಆಧಾರ್ ಸಂಖ್ಯೆ ತರನೇ ಇರುತ್ತೆ ಫ್ರೂಟ್ಸ್ ಐಡಿ. ಇದು ರೈತ ಅಂತ ಗುರುತಿನ ಚೀಟಿ ಇದ್ದಾಗೆ. ಇದು ಅದಕ್ಕಾಗಿ ರೈತರು ತಂದೆ ಆಗ್ಲಿ ತಾಯಿ ಆಗ್ಲಿ ಯಾರ ಹತ್ರ ಆದ್ರೂ ಒಬ್ಬರ ಹತ್ರ ಇದು FID ನಂಬರ್ ಇದ್ರೆ ರೈತ ಮಕ್ಕಳು ಏನ್ ಮಾಡ್ಬೇಕಂದ್ರೆ ನೇರವಾಗಿ SSP ಪೋರ್ಟಲ್ ಅಂತಿದೆ, ಈ ಪೋರ್ಟಲ್ಗೆ ಹೋಗಿ ಅವರು ಎನ್ರೋಲ್ ಮಾಡಬೇಕಾಗುತ್ತೆ. ಈಗ ಒಂದ್ ವೇಳೆ ಅವ್ರ ಹತ್ರ ಇಲ್ಲ ಅಂದಾಗ ಹತ್ತಿರದ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ಬರಲು ನಾನು ಸೂಚಿಸುತ್ತೇನೆ. ಯಾಕಂದ್ರೆ ಕೃಷಿ ಇಲಾಖೆ ಇದು ನಾವು ತುಂಬಾ ಹತ್ತಿರದಲ್ಲಿ ಹೋಬಳಿ ಮಟ್ಟದಲ್ಲಿ ಆಫೀಸ್ ಇರೋದ್ರಿಂದ ಮತ್ತೆ ನಾವು ಇದನ್ನ ಬಹಳ ತ್ವರಿತವಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಇಮಿಡಿಯೇಟ್ಲಿ ಆಗಿ ಒಂದ್ ದಿನದಲ್ಲೇ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಇಲಾಖೆ ವತಿಯಿಂದ. ರೈತರು FID ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಲ್ಲಿ ಅವರಿಗೆ ಇಮಿಡಿಯೇಟ್ಲಿ ಮಾಡಿಕೊಡಿ ಅಂತ. ಸೊ ಎಲ್ಲೂ ಹೋಗಲಾರದೆ ಕೃಷಿ ಇಲಾಖೆಗೆ ಬಂದ್ರೆ ಎಲ್ಲೆಲ್ಲಿ FID ಇಲ್ಲ ಮಕ್ಕಳ ಹತ್ರ ಅವರೆಲ್ಲ ಬಂದು ಮಾಡ್ಕೊಳ್ಬಹುದು. ರೈತ ಅಂದ್ರೆ ಯಾರಾಗ್ತಾರಂದ್ರೆ ರೈತರ ಮಕ್ಕಳ ಹೆಸರಲ್ಲಿ ಕೆಲವೊಮ್ಮೆ ಜಮೀನು ಇರುತ್ತೆ, ಇಲ್ಲಾದ್ರೆ ತಂದೆ ಅಥವಾ ತಾಯಿ ಪೋಷಕರ ಹೆಸರಲ್ಲಿ ಜಮೀನಿದ್ದಲ್ಲೂ ಇದನ್ನ ಅವರೆಲ್ಲರೂ ಅರ್ಹರಾಗಿರ್ತಾರೆ. ಈಗ ರೈತರ ಹೆಸರಿನಲ್ಲಿ ಜಮೀನು ಇರುವುದಿಲ್ಲ, ಅವರ ತಂದೆ ಹೆಸರಿನಲ್ಲಿ ತಾತನ ಹೆಸರಿನಲ್ಲಿ ಇರುತ್ತೆ, ಇವರ ಹೆಸರಿಗೆ ಬಂದಿರುವುದಿಲ್ಲ. ಆತರ ಇದ್ದಾಗ ಏನ್ ಮಾಡಬಹುದು ಅಂತ ನಮ್ಮ ಕೇಳುಗರು ಸಹಜವಾಗಿ ಪ್ರಶ್ನೆಯನ್ನು ಹಾಕೊಳ್ತಾರೆ. ಈಗ ಇಲ್ಲಿ ಕೊಡಗಿಗೆ ಬಂದಾವಾಗ ಜಂಟಿ ಖಾತೆಗಳು ತುಂಬಾ ಇದೆ, ಅದು ಎಲ್ಲಾದ್ರೂ ಅವ್ರ ಪೇರೆಂಟ್ಸ್ ಇಂದ ತಂದೆ ಅಥವಾ ತಾಯಿಯವರದು ಇದ್ದೇ ಇರುತ್ತೆ. ಇಲ್ಲದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಸೇರಿಸಿಕೊಂಡಲ್ಲಿ ಅದನ್ನ ಇಮಿಡಿಯೇಟ್ಲಿ ಮಾಡ್ಕೊಡ್ತಾರೆ. ವಂಶವೃಕ್ಷವನ್ನು ತೆಗೆದುಕೊಂಡು ಹೋದ್ರೆ ಇನ್ನೂ ಒಳ್ಳೇದನ್ಸುತ್ತೆ. ಈಗ ತಾತ ಮುತ್ತಾತನ ಹೆಸರಿನಲ್ಲಿರೋ ಜಮೀನು ಇವ್ರ ಹೆಸರಿನಲ್ಲಿ ದಾಖಲೆ ಆಗಿರೋದಿಲ್ಲ, ಅದನ್ನು ಸಹಾಯಕ್ಕೆ ಬರುತ್ತಲ್ವಾ? ಇದನ್ನ ಟಾಪ್ ಪ್ರಯಾರಿಟಿ ಮೇಲೆ ರೆವಿನ್ಯೂದವರು ಕ್ಲಿಯರ್ ಮಾಡ್ಕೊಡ್ತಾರೆ. ಯಾಕಂದ್ರೆ RTCಯಲ್ಲಿ ಅವ್ರ ಹೆಸರು ಬರಬೇಕಾಗುತ್ತೆ ತಂದೆ ತಾಯಿಯವರದು. ಅದಕ್ಕಾಗಿ ದಯವಿಟ್ಟು ಇದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಿಮ್ಗೆ ಮುಂದಿನ ಗೈಡೆನ್ಸ್ ಅವ್ರು ಕೊಡ್ತಾರೆ. ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಲಹೆಗಳನ್ನ ಪಡ್ಕೊಳ್ಬಹುದು, ಮುಂದರಿಬಹುದು. ಈಗ PUC ಅಥವಾ ITI ಮಕ್ಕಳು ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ಗೆ ಹುಡುಗರಾದರಲ್ಲಿ ವರ್ಷಕ್ಕೆ 2,500 ರೂಪಾಯಿ ಹಾಗೆ ಶಿಷ್ಯವೇತನ ಇದೆ. ಅದೇ ಹುಡುಗಿಯರು ಅಥವಾ ಅನ್ಯ ಲಿಂಗದವರಿದ್ರೆ 3,000 ರೂಪಾಯಿ ನೇರವಾಗಿ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ರೈತ ಮಕ್ಕಳ ಖಾತೆಗೆ ಹೋಗ್ತಾ ಇದೆ. ಅದಕ್ಕಾಗಿ ಇನ್ನೊಂದು ನಾನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರದ್ದು ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಲ್ಲರೂ ಕಡ್ಡಾಯವಾಗಿ ಒಂದು ತೆರೆದಿರಬೇಕು, ಹಾಗೆ ಅದನ್ನ ಆಧಾರ್ ಸೀಡಿಂಗ್ ಒಂದು ಮಾಡ್ಕೊಳ್ಬೇಕು. ಇದೇ ಇದರಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಹೇಳಿದೀವಿ ಎಲ್ಲೆಲ್ಲಿ ಮಕ್ಕಳು ಬರ್ತಾ ಇದಾರೆ, ಸ್ಕೂಲ್ಸ್ ಸ್ಟೂಡೆಂಟ್ಸ್ ಬರ್ತಾ ಇದಾರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾ ಇದಾರೆ, ಅವರಿಗೆ ಆನ್ ಟಾಪ್ ಪ್ರಯಾರಿಟಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಮತ್ತೆ ಆಧಾರ್ ಸೀಡಿಂಗ್ ಮಾಡ್ಲಿಕ್ಕೆ ನೀವು ತ್ವರಿತಗತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಅವರಿಗೂ ನಾವು ಕೋರಿದ್ದೀವಿ. ಈಗ BA BSc ಅಥವಾ BCOM ಮಾಡ್ತಾ ಇದ್ದವರಿಗೆ ಗಂಡ್ಮಕ್ಳು ಅದರಲ್ಲಿ 5,000 ಸಿಗುತ್ತೆ, ಅದೇ ಹೆಣ್ಮಕ್ಳು ಅಥವಾ ಅನ್ಯ ಲಿಂಗ ಇದ್ದವರು 5,500 ರೂಪಾಯಿ. ಹಾಗೆ LLB ಅಥವಾ ಪ್ಯಾರಾಮೆಡಿಕಲ್ BPharm ಅಂತ ಕೋರ್ಸ್ ಗಳಿಗೆ ನರ್ಸಿಂಗ್ ಇರಬಹುದು 7,500 ರೂಪಾಯಿ ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ 8,000 ಹಾಗೆ ಶಿಷ್ಯವೇತನ ಇರುತ್ತೆ. ಅದೇ MBBS ಅಥವಾ BE BTech ಮಾಡ್ತಾ ಇರೋರಿಗೆ 10,000, ಹುಡುಗರಾದಲ್ಲಿ ಅಥವಾ ಹುಡುಗಿಯರಿಗೆ 11,000 ಅಷ್ಟು ಶಿಷ್ಯವೇತನ ಇರ್ತದೆ. ಈಗ MBBS ಹೇಳಿದ್ರೆ, BE ಹೇಳಿದ್ರೆ, BSc ಅಗ್ರಿಕಲ್ಚರ್ ವೆಟರ್ನರಿ ಈ ತರದ ಕೋರ್ಸ್ಗಳು ಅಥವಾ BSc ಫಾರೆಸ್ಟ್ರಿ BSc ಫಿಶರಿ ಈ ತರದ ಕೋರ್ಸ್ಗಳಿಗೆ ಅವರಿಗೆಲ್ಲನೂ ಸವಲತ್ತು ಇದೆ. SSP ಪೋರ್ಟಲ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಏನ್ ಎಲಿಜಿಬಲ್ ಇರುತ್ತೆ ತಕ್ಷಣ ಅಲ್ಲಿಗೆ ಅದು ಕಂಡು ಬರುತ್ತೆ. ಬಹುತೇಕ ಇಂಜಿನಿಯರಿಂಗ್ ಪದವೀಧರರಿಗೆ ಅಥವಾ ಇಂಜಿನಿಯರಿಂಗ್ ವ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಏನ್ ಕೊಡಲಾಗುತ್ತೋ ಅದನ್ನು ಕೊಡ್ತಾರೆ, ಕೊಡಬಹುದು. ಇವೆಲ್ಲ ಪ್ರೊಫೆಷನಲ್ ಕೋರ್ಸ್ಗಳು ಪ್ರೊಫೆಷನಲ್ ಇರೋದ್ರಿಂದ. ಅದೇ ಇಲ್ಲಿ ಇವನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿನೂ ಅವರು ರೈತರ ಮಕ್ಕಳಿದ್ರೆ ಅವ್ರಿಗೂ ಎಲಿಜಿಬಿಲಿಟಿ ಇದೆ. ಸೊ ದರ್ ಇಸ್ ನೋ ಇನ್ಕಮ್ ಟ್ಯಾಕ್ಸ್ ಪೇ ಅದೆಲ್ಲ ಏನೇನ್ ಬೇರೆ ಬೇರೆ ರೆಸ್ಟ್ರಿಕ್ಷನ್ಸ್ ಬೇರೆ ಕಡೆ ಇರುತ್ತೆ, ಇಲ್ಲಿ ಅದೆಲ್ಲ ಏನಿಲ್ಲ. ಇವನ್ ಕೆಲವರಿಗೆ ಏನಾಗುತ್ತೆ, ಮಕ್ಕಳಿಗೆ ಅವಾರ್ಡ್ ಸಿಕ್ಕಿರುತ್ತೆ ಅಥವಾ ಫಸ್ಟ್ ರ್ಯಾಂಕ್ ಇರ್ತಾರೆ ಅಂತ ಕ್ರೈಟೀರಿಯಾ ಇದ್ರು ಅವ್ರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಓನ್ಲಿ OBC ಇರಬಹುದು, ಬೇರೆ ಯಾವ್ದಾದ್ರು ಒಂದ್ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಅವರು ಶಿಷ್ಯವೇತನ ತಗೊಳ್ತಾ ಇದ್ರೆ ಮಾತ್ರ ಇಲ್ಲಿ ಎಲಿಜಿಬಲ್ ಇಲ್ಲ. ಅದು ಹೊರತುಪಡಿಸಿದ್ರೆ ಅವ್ರ ಮೆರಿಟ್ ಮೇಲೆ, ಅವ್ರ ರ್ಯಾಂಕ್ ಮೇಲೆ ಅವರು ಯಾವ್ದೋ ಸ್ಕಾಲರ್ಶಿಪ್ ಪಡ್ತಾ ಇದೆ ಇದನ್ನು ತಗೊಳ್ಬಹುದು. ಓಹೋ, ಆದರೆ ರೈತರು ತಮ್ಮ ನೋಂದಣಿಯನ್ನ ಖಚಿತಪಡಿಸಿಕೊಳ್ಬೇಕು, ಅದೇ ಬಹಳ ಮುಖ್ಯವಾಗಿ ನೆರವಿಗೆ ಬರುತ್ತೆ ಅಲ್ವಾ? ಹೌದು ಸರ್. ಇನ್ನೊಂದ್ ವಿಷಯ ಅಂದ್ರೆ ಇಲ್ಲಿ SSP ಪೋರ್ಟಲ್ ಅಲ್ಲಿ ಕೇಳಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಫ್ರೂಟ್ಸ್ ಐಡಿ ಒಂದು ಇದ್ರೆ SSP ಪೋರ್ಟಲ್ ಅಲ್ಲಿ ತಂದೆ ಅಥವಾ ತಾಯಿದು ಇಬ್ಬರದು ಆಧಾರ್ ನಂಬರ್ ಕೇಳುತ್ತೆ, ಅದು ಆಟೋಮ್ಯಾಟಿಕ್ಲಿ ರೈತರು ಹೌದೋ ಇಲ್ಲೋ ಅಂತ ಅದು ಫೆಚ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅವರು ವೆರಿಫೈ ಮಾಡ್ಕೊಳ್ತಾರೆ. ಅದಕ್ಕಾಗಿ FID ಇರುವುದು ಕಡ್ಡಾಯವಾಗಿದೆ. ಅಲ್ಲ, ತಾವು ಒಂದು ಹೇಳಿದ್ರಿ, ಈಗ ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರುವ ಜಮೀನು ಒಡೆತನ ಇಟ್ಕೊಂಡಿರುವ ಕುಟುಂಬದ ಮಕ್ಕಳಿಗೂ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತಂತ ಪ್ರಸ್ತಾಪ ಮಾಡ್ತಾ ಇದ್ರಿ. ಎಸ್, ಅಲ್ಲಿ ಆಧಾರದ್ದು ಮತ್ತೆ ಇನ್ನು ಬೇರೆ ಬೇರೆದು ಆ ವಿಳಾಸ, ಇನ್ಕಮ್ ಟ್ಯಾಕ್ಸ್ ಇಲ್ಲ ಸರ್ ಇದಕ್ಕೆ, ಮತ್ತೆ ರಾಜ್ಯದಲ್ಲಿ ಎಲ್ಲಿದ್ದ ರೈತರು ಭಾಗವಹಿಸಬಹುದು. ಸರಿನೇ, ಆಗುತ್ತೆ. ಈ ಮಕ್ಕಳು ಕೆಲವೊಮ್ಮೆ ಆಧಾರ್ ಕಾರ್ಡ್ ಬೇರೆ ರಾಜ್ಯದಲ್ಲಿ ಮಾಡಿರಬಹುದು, ಅಂತವರಿಗೂ ಇಲ್ಲಿ ಅವಕಾಶ ಇದೆ. ಅಂದ್ರೆ ಎಲ್ಲಾ ಮಕ್ಕಳಿಗೂ ಈ ಸೌಲಭ್ಯ ಸಿಗಬೇಕು, ರೈತರ ಮಕ್ಕಳು ಚೆನ್ನಾಗಿ ಓದಬೇಕು, ಆರ್ಥಿಕ ಪರಿಸ್ಥಿತಿಗಳನ್ನ ನೆಪ ಇಟ್ಕೊಂಡು ಅವರು ಹಿನ್ನಡೆ ಅನುಭವಿಸಬಾರದು ಅನ್ಕೊಂಡು ರಾಜ್ಯ ಸರ್ಕಾರ, ಅದರಲ್ಲೂ ಈಗಿನ ಮುಖ್ಯಮಂತ್ರಿಗಳು ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಬಹಳ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಒಂದು ವಿಶೇಷವಾದ ಯೋಜನೆ ನಮ್ಮ ರಾಜ್ಯ ಅನುಷ್ಠಾನ ಮಾಡ್ತಾ ಇರೋದಲ್ವಾ? ಹೌದು ಸರ್. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಯಲ್ಲಿ ಎಷ್ಟು ಜನ ರೈತ ಮಕ್ಕಳು ಇದ್ದಾರೆ ಇದನ್ನ ಉಪಯೋಗ ಪಡ್ಕೊಳ್ಬೇಕು, ಹಾಗೆ ಟೀಚರ್ಸ್ಗೂ ನಾವು ಈಗಾಗಲೇ ಎಲ್ಲರಿಗೂ ಪ್ರಚಾರ ಮಾಡಿದೀವಿ, ಎಲ್ಲ ಕಾಲೇಜ್ಗಳಿಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲರಿಗೂ ತಿಳಿಸಿದ್ದಾರೆ, ಪಬ್ಲಿಸಿಟಿ ಮಾಡಿದ್ದಾರೆ. ಅದು ದಯವಿಟ್ಟು ಇದನ್ನ ಆದಷ್ಟು ಬೇಗ ನೋಂದಣಿ ಮಾಡಿಕೊಂಡು ಇದರ ಲಾಭ ಪಡ್ಕೊಳ್ಬೇಕು ಅಂತ ಎಲ್ಲರಿಗೂ ನಾನು ಕೋರುತ್ತೇನೆ. ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಹೆಚ್ಚು, ಗಂಡು ಮಕ್ಕಳಿಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಇದೆ ಸರ್ ಸ್ಕಾಲರ್ಶಿಪ್. ವಿದ್ಯಾರ್ಥಿನಿಯರು ಮುಂದ್ ಬರಲಿ, ವಿದ್ಯಾರ್ಥಿನಿಯರು ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಳ್ಳಿ, ಒಂದು ಆಲೋಚನೆಯಲ್ಲಿ ಸರ್ಕಾರ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಏನಾದ್ರೂ ಅಂತಿಮ ದಿನಾಂಕ ಅಂತ ಅನ್ಕೊಂಡಿದ್ಯಾ? ಇಲ್ಲ ಸರ್, ಇದು ಇನ್ನು ಅಂತಿಮ ಇಲ್ಲ. ನಾವೇನು ಒಂದ್ ವಾರ 15 ದಿನದಲ್ಲಿ ಟಾರ್ಗೆಟ್ ಇದ್ದು ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ರೈತ ಮಕ್ಕಳನ್ನ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ನಮ್ಮ ದೇಹ ಇದೆ. ಅದಕ್ಕೆ ನಾವು ಎಲ್ಲ ಕಾಲೇಜ್ಗಳಿಗೆ ಹೋಗಿ ಮಕ್ಕಳ ಹತ್ರನೂ ಸಂಪರ್ಕ ಮಾಡ್ತಾ ಇದೀವಿ. ಏನಾದ್ರೂ ಎಲ್ಲಾದ್ರೂ ಅಡಚಣೆ ಆದಲ್ಲಿ ನಾವು ತಕ್ಷಣನೇ ಅದಕ್ಕೆ ಪರಿಹಾರ ಕಂಡುಕೊಳ್ತಾ ಇದೀವಿ. ಅದಕ್ಕಾಗಿ ಟೀಚರ್ಸ್ ಒಟ್ಟಿಗೂ ಎಲ್ಲಾ ಕಾಲೇಜಿನ ಪ್ರಿನ್ಸಿಪಲ್ಸ್ಗಳಿಗೂ ನಾವು ಇದನ್ನ ಪ್ರಚಾರ ಮಾಡಿದೀವಿ, ಅವರೊಟ್ಟಿಗೆ ಚರ್ಚೆ ಮಾಡಿದೀವಿ. ನಿರಂತರವಾಗಿ ಎಲ್ಲಾದ್ರೂ ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ಅಥವಾ ಏನಾದ್ರೂ ಅವರಿಗೆ ಅಡಚಣೆ ಉಂಟಾದಲ್ಲಿ ಕೃಷಿ ಇಲಾಖೆಗೆ ನೇರವಾಗಿ ಅವರು ಸಂಪರ್ಕ ಮಾಡಬಹುದು ಅಂತ ಇನ್ನೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಶಿಕ್ಷಣ ಇಲಾಖೆನೂ ಕೈ ಜೋಡಿಸಿದ್ರೆ ಇನ್ನೂ ಒಳ್ಳೇದೇ, ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ ಅಲ್ವಾ? ಹೌದು ಸರ್, ಅವ್ರ ಥ್ರೂನೇ ಆಗ್ತಾ ಇರೋದು ಇದು. ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಆಯ್ತು, ಡೆಪ್ಟರ್ PUC ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ ಕಾಲೇಜಿಯೇಟ್ ಎಜುಕೇಶನ್ ಇರ್ಬೋದು, ಅಥವಾ ಯಾವ್ದಾದ್ರು ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲರದು ಅವ್ರದ್ದು ಅವ್ರದೇ ಸ್ಟೂಡೆಂಟ್ಸ್ ಇರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರಚಾರ ಕೊಟ್ಟು ಹೇಗ್ ಮಾಡ್ಬೇಕು ಅಂತ. ಯಾಕಂದ್ರೆ ಇಲ್ಲಿ FID ಒಂದು ಕ್ರಿಯೇಟ್ ಮಾಡೋದಿರುತ್ತೆ, ಇಲ್ಲಾದ್ರೆ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಗೆ SSP ಪೋರ್ಟಲ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಅವರು ತಮ್ಮ ಬೇರೆ ಬೇರೆ ಶಿಷ್ಯವೇತನಗಳನ್ನು ಮಾಡ್ತಾ ಇರ್ತಾರೆ. ಇದೇ ಈ ವಿದ್ಯಾನಿಧಿಗೆ ಏನ್ ಮಾಡ್ಬೇಕಂದ್ರೆ 21-22 ಸಾಲಿನದು ಅಂತ ಹೇಳಿ ಒಂದ್ಸಲ ನಾವು ಒತ್ತಿದ್ರೆ SSP ಪೋರ್ಟಲ್ ಅಲ್ಲಿ ತನ್ನಷ್ಟಾನೆ ರೈತರ ಮಕ್ಕಳು ಅಂತ ಬಂದ್ಬಿಡುತ್ತದು. ಅದು ಸಿಂಪಲ್, ತುಂಬಾ ಸಿಂಪಲ್ ಇದೆ. ಕೇಳಿದ ಹಾಗೆ ಅವರು ಆಧಾರ್ ನಂಬರ್ ಕೇಳುತ್ತೆ, ಅದನ್ನ ನಾವು ಕೊಡಬೇಕಾಗುತ್ತೆ. FID ತನ್ನಷ್ಟಾನೆ ತಕೊಳ್ಳುತ್ತೆ ಅದು. ಹಾಗೆ ಮುಂದೆ ಅದು ಏನ್ ಕೇಳುತ್ತೆ ಅದನ್ನ ಇನ್ಫಾರ್ಮೇಶನ್ ಕೊಡ್ತಾ ಹೋದ್ರೆ ಅದು ಎನ್ರೋಲ್ ಆಗ್ಬಹುದು. ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ರೆ ಖಾಸಗಿ ಶಾಲೆಯಲ್ಲಿ ಓದ್ತಿದ್ರೆ ಅನ್ನೋ ಒಂದು ವ್ಯತ್ಯಾಸ ಏನಿಲ್ಲ? ಏನೂ ಇಲ್ಲ, ಎಲ್ಲೂ ಓದಿದ್ರು ಮಕ್ಕಳು ಎಲ್ಲಿ ಇದ್ರು ರಾಜ್ಯದಲ್ಲಿ ಎಲ್ಲಿ ಯಾವ ಅಧಿಕೃತ ಕಾಲೇಜ್ಗಳಲ್ಲಿ ಎಲ್ಲಿ ನೋಂದಣಿ ಮಾಡಿಕೊಂಡ್ರು ಅವರೆಲ್ಲರೂ ಎಲಿಜಿಬಲ್ ಆಗ್ತಾರೆ ಇಲ್ಲಿ. ಒಳ್ಳೇದೇ ನೋಡಿ, ಅವರಿಗೆ ಸ್ಕಾಲರ್ಶಿಪ್ ಸಿಕ್ತು ನಮಗೆ ಸಿಗ್ಲಿಲ್ಲ ಅನ್ನೋ ಒಂದು ಕೊರಗಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಬೆಟ್ ಮಾಡಿ ತೋರಿಸ್ತಾ ಇರ್ತಾರೆ. ಈಗ ಬಹುಪಾಲು ನಮ್ಮ ಸಮಾಜದಲ್ಲಿ ರೈತರ ಮಕ್ಕಳೇ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಾಗ ಅಂತವ್ರಿಗೆ ಅನುಕೂಲ ಆಗ್ತದೆ ಈ ಒಂದು ಯೋಜನೆ. ಮತ್ತೆ ಇದು ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೂ. ತಕ್ಷಣ ಈಗ DBT, ಯಾಕಂದ್ರೆ ಈಗಾಗಲೇ ಕೆಲವೊಂದು ಮಕ್ಕಳು ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ದಾರೆ ಅವ್ರ ಖಾತೆಗೆ ದುಡ್ಡು ಜಮಾ ಆಗಿದೆ. ಸೊ ಇವರು ಎಷ್ಟು ಬೇಗ ಇದನ್ನ ನೋಂದಣಿ ಮಾಡ್ಕೊಳ್ತಾರೆ ಅಷ್ಟೇ ಬೇಗ ಅವರಿಗೂ ಜಮೆ ಆಗುತ್ತೆ. ಹೌದು ಹೌದು, ಒಳ್ಳೆ ಯೋಜನೆ. ನಮ್ಮ ಕೃಷಿಕರು, ರೈತರ ಮಕ್ಕಳು ಮತ್ತು ಶಿಕ್ಷಕರು ಈ ನಿಟ್ಟಿನಲ್ಲಿ ಗಮನ ಹರಿಸಲಿ. ಕೃಷಿ ಇಲಾಖೆ ಕೊಡಗು ಜಿಲ್ಲೆಯಲ್ಲಿ ಪ್ರಸ್ತುತ ಏನೇನು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ಪ್ರಸ್ತಾಪ ಮಾಡಿ. ಇನ್ನೊಂದು ಈಗ ಮುಖ್ಯ ಯೋಜನೆ ಇದು ರೈತರಿಗೆ ಏನಂದ್ರೆ, ಈಗ ಮೊದಲಿಂದನೂ ನಮ್ಮಲ್ಲಿ ಮೈಕ್ರೋ ಇರಿಗೇಷನ್ ಸ್ಪ್ರಿಂಕ್ಲರ್ ಹ್ಯಾಂಡ್ಸೆಟ್ ಅಂತಿದೆ. ಇದರಲ್ಲಿ 90% ಅಷ್ಟು ಸಬ್ಸಿಡಿಯಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ, ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಬ್ಸಿಡಿಯಲ್ಲಿ, 90% ಸಬ್ಸಿಡಿಯಲ್ಲಿ ನಾವು ಸ್ಪ್ರಿಂಕ್ಲರ್ ಅನ್ನು ವಿತರಣೆ ಮಾಡ್ತಾ ಇದ್ದೇವೆ. ಈ ವರ್ಷನೂ ಅದೇ ಯೋಜನೆ ಮುಂದುವರಿತಾ ಇದೆ. ಅದೇ 2-5 ಹೆಕ್ಟರ್ ಪ್ರದೇಶದಲ್ಲಿ ಇದ್ರೆ 45% ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಕೃಷಿ ಯಂತ್ರೋಪಕರಣದಲ್ಲಿ ಸಾಮಾನ್ಯ ರೈತರಿಗೆ 50% ಅಲ್ಲಿ, ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಬ್ಸಿಡಿಯಲ್ಲಿ ನಾವು ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ದಯವಿಟ್ಟು ರೈತರು ಬಂದು ರೈತ ಸಂಪರ್ಕ ಕೇಂದ್ರದಲ್ಲಿ ತಮಗೆ ಯಾವ್ಯಾವ್ದು ಬೇಕು, ನೇಗಿಲಿರ್ಬಹುದು ಅಥವಾ ರೋಟೋವೇಟರ್ ಇರಬಹುದು ಅಥವಾ ರೀಪರ್ ಇರಬಹುದು ಅಥವಾ ವೀಡ್ ಕಟ್ಟರ್ ಇರಬಹುದು, ಏನ್ ತಮಗೆ ಏನು ಅವಶ್ಯಕತೆ ಇದೆ ಅದನ್ನ ಬಂದು ನೋಂದಣಿ ಮಾಡಿಕೊಂಡು ಹೇಗೆ ಅನುದಾನ ಲಭ್ಯ ಇರುತ್ತೆ ಹಾಗೆ ನಾವು ಸೀನಿಯಾರಿಟಿ ಪ್ರಕಾರ ನಾವು ಅದನ್ನ ರೈತರಿಗೆ ಕೊಡುವ ಕೆಲಸವನ್ನು ಮಾಡ್ತಾ ಇದೀವಿ. ಅದಕ್ಕಾಗಿ ರೈತರು ಮುಖ್ಯವಾಗಿ ಇದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಲಾಸ್ಟ್ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ಈಗ ರಶ್ ಆಗ್ಲಿ ಅಥವಾ ಇನ್ನೊಂದು ಮಾಡ್ಕೊಳ್ಬಾರ್ದು, ತಮ್ಗೆ ಯಾವ್ಯಾವ ಬೇಕು ಎನ್ರೋಲ್ ಮಾಡಿಕೊಂಡು ಒಂದು ಮೊಬೈಲ್ ನಂಬರ್ನ ಒಂದು FID ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡ್ರೆ ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಹಾಗೆ ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಯೋಜನೆಯಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರೆಹುಳ ಗೊಬ್ಬರ ಆಗಲಿ ಅಥವಾ ಸಾವಯವ ಗೊಬ್ಬರನು ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇದೆ. ರೈತರು ಅದನ್ನ ಶೇಕಡ 50% ಸಬ್ಸಿಡಿಯಲ್ಲಿ, ಸಾಮಾನ್ಯ ರೈತರಿದ್ದಲ್ಲಿ ಹಾಗೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ರೈತರು ಶೇಕಡ 75% ಸಬ್ಸಿಡಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಇನ್ನೊಮ್ಮೆ ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರಷ್ಟು ಸಿಎಸ್ಸಿ ಸೆಂಟರ್, ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಬಾಡಿಗೆ ಆಧಾರದ ಮೇಲೆ ಯಂತ್ರೋಪಕರಣಗಳನ್ನು ಇಟ್ಟಿದ್ದೇವೆ. ಅದು ಹೋಬಳಿ ಮಟ್ಟಕ್ಕೆ ಒಂದೊಂದಾಗಿ ಹೊಸದಾಗಿ ಸುಮಾರಷ್ಟು 11 ಬರ್ತಾ ಇದೆ. ಈಗಾಗಲೇ 3 ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಿ ಏನು ಬಾಡಿಗೆ ಆಧಾರದ ಮೇಲೆ ದರ ಇದೆ ಅದಕ್ಕಿಂತ ಚೂರು ಕಡಿಮೆ, ಯಾಕಂದ್ರೆ ಇದು ಕೃಷಿ ಇಲಾಖೆ, ಸರ್ಕಾರ ಮತ್ತೆ ಎನ್ಜಿಒ ಅಥವಾ ಪ್ರೈವೇಟ್ ಸೆಕ್ಟರ್ ಕಂಬೈನ್ ಮಾಡಿ ನಾವು ಸಿಎಸ್ಸಿ ಸೆಂಟರ್ ರನ್ ಮಾಡ್ತಾ ಇರೋದ್ರಿಂದ ಸ್ಥಳೀಯ ದರಕ್ಕಿಂತ ಚೂರು ಕಡಿಮೆ ದರದಲ್ಲಿ ನಾವು ಇದನ್ನ ಬಾಡಿಗೆ ಆಧಾರದ ಮೇಲೆ ಅಕ್ಕಪಕ್ಕದ ರೈತರಿಗೆ ಕೊಡ್ತಾ ಇದ್ದೇವೆ. ಅಲ್ಲಿನೂ ಸಿಎಸ್ಸಿ ಸೆಂಟರ್ಗಳಿಗೆ ರೈತರು ಹೋಗಬೇಕು, ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ಬೇಕು, ಯಾಕಂದ್ರೆ ಅಲ್ಲಿನೂ ತುಂಬಾ ಕ್ಯೂ ಇರುತ್ತೆ. ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಅವಶ್ಯಕತೆ ಇದೆ ಆ ಸೆಂಟರ್ಗಳಲ್ಲಿ ಹೋದಾಗ ಹೊಸ ಏನಾದ್ರೂ ಯಂತ್ರೋಪಕರಣ ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಅಲ್ಲಿ ಬರೆದು ಅಲ್ಲಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿನೂ ಬರೆಸಿ ಈ ಪ್ರದೇಶದ ಜನರಿಗೆ ಹೊಸ ಯಂತ್ರೋಪಕರಣವನ್ನು ಬಾಡಿಗೆ ಆಧಾರದ ಮೇಲೆ ಇಟ್ಟಲ್ಲಿ ಉಪಯೋಗ ಆಗುತ್ತೆ, ನಮಗೆ ಉಳುಮೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದಲ್ಲಿ ನಾವು ಅದನ್ನು ಪರಿಗಣಿಸಿ ಸರ್ಕಾರಕ್ಕೆ ಬರೆದು ಅಂತ ಉಪಕರಣಗಳನ್ನು ನಾವು ಖರೀದಿ ಮಾಡಬಹುದು. ಇಲ್ಲಿ ಮುಖ್ಯ ಉದ್ದೇಶ ಅಂದ್ರೆ ಕೆಲವೊಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಎಲ್ಲ ಉಪಕರಣಗಳು ಖರೀದಿ ಮಾಡುವುದು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಉಪಕರಣಗಳ ಬೆಲೆ ತುಂಬಾ ಹೆಚ್ಚಾಗಿರುತ್ತೆ. ಮತ್ತೆ ಅವರು ಇಡೀ ತಮ್ಮ ಸೀಸನ್ ಅಲ್ಲಿ 1 ಅಥವಾ 2 ಸಲ ಅದನ್ನ ಉಪಯೋಗ ಮಾಡ್ತಾರೆ, ಬಾಕಿ ಟೈಮ್ ಅದನ್ನ ಖಾಲಿ ಬಿಡಬೇಕಾಗುತ್ತೆ. ಖರೀದಿ ಮಾಡಿ ಅದನ್ನ ಎಲ್ಲೋ ಇಡುದಕ್ಕಿಂತ ಅವಶ್ಯಕತೆ ಇದ್ದಾವಾಗ ಬಾಡಿಗೆ ಆಧಾರದ ಮೇಲೆ ಕೊಂಡುಕೊಂಡು ಅದನ್ನ ವಾಪಸ್ ಕೊಟ್ಟಿದ್ದಲ್ಲಿ ಇವರಿಗೆ ಮೇಂಟೆನೆನ್ಸ್ ಚಾರ್ಜಸ್ ಇರಲ್ಲ, ಮತ್ತೆ ಇಷ್ಟು ಬೆಲೆ ಬಾಳುವ ಉಪಕರಣಗಳನ್ನು ತಂದು ಮನೆಯಲ್ಲಿ ಇಡಬೇಕಂತ ಅವಶ್ಯಕತೆ ಇರಲ್ಲ. ಸೊ ರೈತರಿಗೆ ಮುಂದಿನ ದಿನಗಳಲ್ಲಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಇನ್ನೊಮ್ಮೆ ಕೋರುತ್ತೇನೆ. ಧನ್ಯವಾದಗಳು. ರೈತ ಬಾಂಧವರೇ, ಕೇಳಿಗರೆ, ಇದುವರೆಗೆ ಕೃಷಿಕರ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆ ಕುರಿತಂತೆ ವಿವರಗಳನ್ನು ನೀಡಿದವರು ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬಾನಾ ಎಂ ಶೇಖ್ ಅವರು. ಗಮನಿಸಿಕೊಳ್ಳಿ, ಗ್ರಾಮೀಣ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ವಾಸಿಸಿರುವ ರೈತರು ಅವರ ಮಕ್ಕಳಿಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆಯಡಿ ಅರ್ಜಿಗಳನ್ನು ಸಲ್ಲಿಸಿ ಪ್ರಯೋಜನವನ್ನು ಮಾಡಿಕೊಳ್ಳಬಹುದು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನು ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕೆ ಆಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿ ಇದ್ರೆ ಜನ ಮತ್ತಷ್ಟು ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ? ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ. ಆಲಿಸಿಕೊಳ್ಳಿ. ಈ ಗೀತೆಯನ್ನ

ಭಾಗ್ಯದಾತ ಭೂಮಾತೆಯ ಕಷ್ಟ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆ ಗೀತೆಯನ್ನು ಹಾಡಿದ್ದಾರೆ ಬಿಕೆ ಸುಮಿತ್ರ ಮತ್ತು ಸಂಗಡಿಗರು. ಕಾಯ್ದನೆ ಬೆಣ್ಣೆಯ ಮೆದ್ದನೆ ಬೆಟ್ಟಲ್ಲಿ ಬೆಟ್ಟವ ನೆತ್ತಿ

ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ನಾಳೆ ಪೊಲಕ 10 ಗಂಟೆಗೆ ಪೊನ್ನಂಪೇಟೆಯ ಅಪ್ಪಚ ಕವಿ ವಿದ್ಯಾಲಯದ ಉಪಾದ್ರಿಯಕ್ಕೆ ಕೊಡವಪಾಜನ ಪಡಪಚಿಡುವ ಕಾರ್ಯಾಗಾರ ನಡಪ. ಕಾರ್ಯಾಗಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವೇದಮೂರ್ತಿ, ಪೊನ್ನಂಪೇಟೆ ಅಪ್ಪಚ ಕವಿ ವಿದ್ಯಾಲಯದ ಅಧ್ಯಕ್ಷಂಗ ಕೂಡನಿಕೆ ಮುಖ್ಯಪಟ್ಟವು ಹಾಜರಿಪ್ಪ. ಅನ್ನನೆ ದಂಡಾಂಗ ಮರಂದೋಣತ್ರ ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಂಬಲು ಬಾಳುಪಾಟು ಪೈಪೋಟಿ ನಡಪಂದು ಅಕಾಡೆಮಿ ಅಧ್ಯಕ್ಷಗಳನ್ನು ಅಮ್ಮಟಂಡ ಪಾರ್ವತಿಯಪ್ಪಯ್ಯ ಅರಿಚಿಟ್ಟಿತು. ಜವಳಿ ಅಭಿವೃದ್ಧಿ ಆಯುಕ್ತಂಗ ಪಿಂಜ ನಿರ್ದೇಶಕಂಗ ಕೈಮಗ್ಗ ಪಿಂಜ ಜವಳಿ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಜನೆಲ್ಲ ಜನವರಿ 3-12 ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟತ್ರ ಕೈಮಗ್ಗ ಉತ್ಪನ್ನತ್ರ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳ ಮಡಿಕೇರಿದ ಗಾಂಧಿ ಪರಂಬಲು ನಡಪ. ಇಂಡ ಉದ್ಘಾಟನಾ ಕಾರ್ಯಕ್ರಮ ಜನವರಿ 3 ಮಧ್ಯಾಹ್ನ 3 ಗಂಟೆಗೆ